ಕಲ್ಯಾಣಮಯಿ ತುಮಿ ಧನ್ಯ ದೇಶ ವಿದೇಶೆ ವಿಚಲಿತ ಅನ್ಯ ಚಿರಕಲ್ಯಾಣಮಯಿ ತುಮಿ ಧನ್ಯ ದೇಶ ವಿದೇಶೆ ವಿಚಲಿತ ಅನ್ಯ ಜಾಹ್ನವಿ ಜಮುನಾ ವಿಗಲಿತ ಕರುಣಾ ಜಾಹ್ನವಿ ಜಮುನಾ ವಿಗಲಿತ ಕರುಣಾ ಪುಣ್ಯ ಪಿಯೂಷ ಸ್ತನ್ಯವಾಹಿನಿ ದೇವಿ ದೇವಿ ಭುವನ ಮನ ಮೋಹಿನಿ ನಿರ್ಮಲ ಸೂರ್ಯ ಕರೋಚಲ ಧರಣಿ ಜನಕ ಜನನಿ ಜನನಿ ದೇವಿ. ವೇಷ ಬೇರೆ ಭಾಷೆ ಬೇರೆ ಸಾಶಿ ಮರುಳಯ್ಯ ಅವರ ಈ ರಚನೆಯನ್ನು ಕೇಳಿ ವೃಂದಗಾನದಲ್ಲಿ ಭಾರತ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಕರ್ನಾಟಕ, ಬೆಂಗಳೂರು ಮುಖ್ಯವಾಹಿನಿ. ಕೃಷಿ ರಂಗ. ಮೊದಲಿಗೆ ಜಾಹೀರಾತು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ, ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133, ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಬಳಕೆ ಕುರಿತು ಡಾ ಈಶ್ವರಪ್ಪ ಎಚ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಶಿವಣ್ಣ ಮತ್ತು ಸಂಗಡದಿಂದ ತತ್ವಪದ ಪ್ರಸಾರವಾಗುವುದು. ಮೊದಲಿಗೆ ಕೇಳಿ, ಕೃಷಿಯಲ್ಲಿ ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಬಳಕೆ, ಈ ಕುರಿತು ಡಾ ಈಶ್ವರಪ್ಪ ಎಚ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಈಶ್ವರಪ್ಪ ಅವರೇ. ನಮಸ್ಕಾರ. ನಾವು ಕೃಷಿಯನ್ನ ಮಾಡುವಾಗ ವಿವಿಧ ಕೃಷಿ ಕೆಲಸಗಳನ್ನು ಕೈಗೊಳ್ಳಬೇಕಾಗತ್ತೆ. ಹೌದು. ಇದಕ್ಕಾಗಿ ನಾವು ಕೆಲಸಗಾರರ ಮೇಲೆ ಅವಲಂಬನೆ ಆಗಬೇಕಾಗತ್ತೆ. ಕೆಲವೊಂದು ಈ ಕೃಷಿ ಕೆಲಸಗಳು ಹೆಚ್ಚು ಕೆಲಸಗಾರರನ್ನು ಬಯಸುವಂತ ಕೆಲಸಗಳು ಅಂತ ಹೇಳ್ಬೋದು. ಹೌದು. ಮತ್ತೆ ಇದಕ್ಕಾಗಿ ನಾವು ಹಲವಾರು ಉಪಕರಣಗಳನ್ನು ಮೊದಲಿಂದಲೂ ಕೂಡ ಬಳಸ್ಕೊಂಡು ಬರ್ತಾ ಇದ್ವಿ. ನಮ್ಮ ಪೂರ್ವಜರು ಕೂಡ ಕೆಲವೊಂದು ಉಪಕರಣಗಳನ್ನು ಬಳಸ್ತಾ ಇದ್ರು. ಇವತ್ತು ನಾವು ಸುಧಾರಿತ ಉಪಕರಣಗಳನ್ನು ಬಳಸ್ತಾ ಇದ್ದೀವಿ. ಬಳಸಬೇಕಾಗಿದೆ. ಸುಧಾರಿತ ಉಪಕರಣಗಳನ್ನು ಬಳಸೋದ್ರಿಂದ ನಮ್ಮ ಶ್ರಮ ಕಡಿಮೆ ಆಗುತ್ತೆ, ಒಳ್ಳೆ ಗುಣಮಟ್ಟದ ಒಂದು ಕೆಲಸ ಆಗುತ್ತೆ. ಹೌದು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಈ ಕೃಷಿಯಲ್ಲಿ ಮುಖ್ಯವಾದ ಮತ್ತು ಪ್ರಾಥಮಿಕ ಹಂತದ ಒಂದು ಕೆಲಸ ಅಂದರೆ ಈ ಭೂಮಿಯನ್ನು ಸಿದ್ಧತೆ ಮಾಡಿಕೊಳ್ಳೋದು. ಹೌದು. ಇದರಲ್ಲಿ ನಾವು ಯಾವ್ಯಾವ ಸುಧಾರಿತ ಉಪಕರಣಗಳನ್ನು ಬಳಸ್ಕೋಬಹುದು, ಅವು ಯಾವ್ಯಾವು, ಎಷ್ಟು ಖರ್ಚು ಬರುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ತಾವಿವತ್ತು ತಿಳಿಸ್ಕೊಡ್ಬೇಕು. ಈ ಪ್ರಾರಂಭದಲ್ಲಿ ಈ ಸುಧಾರಿತ ಉಪಕರಣಗಳನ್ನು ಬಳಸೋದ್ರಿಂದ ಆಗುವಂಥ ಲಾಭಗಳು ಏನೇನು ಅಂತ ಸ್ವಲ್ಪ ಹೇಳ್ತೀರಾ? ಇತ್ತೀಚಿನ ದಿನಗಳಲ್ಲಿ ನಮ್ಮ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳು ಈ ಒಂದು ಸಮೀಕ್ಷೆಯನ್ನು ತೆಗೆದುಕೊಂಡು ಸುಧಾರಿತ ಉಪಕರಣಗಳಿಂದ ಆಗ್ತಕ್ಕಂಥ ಲಾಭವನ್ನು ಈಗ ಮನಗಂಡಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ, ಬೀಜಗಳ ಉಳಿತಾಯದಿಂದ ನಮಗೆ ಶೇಕರ 15-20% ನಷ್ಟು ನಮಗೆ ಲಾಭವಾಗ್ತದೆ, ಉಳಿತಾಯ ಆಗ್ತದೆ. ಹಾಗೇನೆ ಗೊಬ್ಬರದ ಒಂದು ಸಮರ್ಪಕ ಬಳಕೆಯಿಂದ ಸುಮಾರು 15-20% ನಷ್ಟು ಉಳಿತಾಯವಾಗ್ತದೆ. ಹಾಗೆ ಕಾಲದ ಉಳಿತಾಯ, ಇದು ಮುಖ್ಯವಾದ್ದು. ಇದು ಸುಮಾರು 20-30% ನಷ್ಟು ನಮಗೆ ಉಳಿತಾಯವಾಗ್ತದೆ. ಇದರಿಂದ ಬೇರೆ ರೀತಿಯ ಕೆಲಸಗಳನ್ನು ಮಾಡಿಕೊಳ್ಳಕ್ಕೆ ಅನುಕೂಲವಾಗುತ್ತೆ. ಹಾಗೆ ಆಳುಗಳ ಉಳಿತಾಯ, ಮುಖ್ಯವಾಗಿ ಆಳುಗಳ ಅವಲಂಬನೆ ತುಂಬಾ ಹೆಚ್ಚಿದೆ ವ್ಯವಸಾಯದಲ್ಲಿ. ಅದಕ್ಕೋಸ್ಕರ ಇತ್ತೀಚಿನ ಸಮಸ್ಯೆಗಳಿಂದ ನಮಗೆ ತಿಳಿದು ಬಂದದ್ದು 20-30% ನಷ್ಟು ಆಳುಗಳ ಉಳಿತಾಯವಾಗುತ್ತೆ ಈ ಸುಧಾರಿತ ಉಪಕರಣಗಳ ಬಳಕೆಯಿಂದ. ಹಾಗೆ ಉತ್ಪಾದನೆ ಮುಖ್ಯವಾಗಿ, ಅದು ಸಹ ನಮಗೆ ಮುಖ್ಯ. ಅದನ್ನು ಸಹ ಹೆಚ್ಚು ಮಾಡಬಹುದು, ಯಾಕಂದ್ರೆ ಸರಿಯಾದ ಕಾಲಕ್ಕೆ ನಮಗೆ ಯಾವಾಗ ಉಳುಮೆ ಮಾಡಿ ಬಿತ್ತನೆ ಒಂದು ತೆಗೆದುಕೊಂಡ್ರೆ ಇಳುವರಿ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತೆ, ಹೆಚ್ಚು ಇಳುವರಿ ಬರುತ್ತೆ ಅಂತ ತಿಳಿದಂತ ವಿಷಯನೇ. ಅದರಿಂದ ನಮಗೆ ಸುಮಾರು 10-15% ಅಷ್ಟು ಹೆಚ್ಚು ಇಳುವರಿ ಪಡೆಯಬಹುದು. ಇನ್ನೊಂದೇನು ಅಂದ್ರೆ, ನಮ್ಮಲ್ಲಿ ಈ ಮಳೆ ಆಶ್ರಿತ ವ್ಯವಸಾಯ ಹೆಚ್ಚಿರೋದ್ರಿಂದ ಮಳೆ ಬಂದ ತಕ್ಷಣ ಎಲ್ಲರೂ ಕೂಡ ಒಂದೇ ಸಮನೆ ಕೆಲಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ಕೂಲಿ ಕೆಲಸಗಾರರ ಅಭಾವ ಕೂಡ ತಲೆದೋರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಈ ಸುಧಾರಿತ ಉಪಕರಣಗಳನ್ನು ಬಳಸ್ಕೊಳ್ಳೋದ್ರಿಂದ ಕಡಿಮೆ ಒಂದು ಕೂಲಿ ಕೆಲಸಗಾರನ ಬಳಸ್ಕೊಂಡು ಹೆಚ್ಚು ಒಂದು ಭೂಮಿಯನ್ನು ನಾವು ವ್ಯವಸಾಯ ಮಾಡಿಕೊಳ್ಳಬಹುದು. ಇನ್ನು ಮುಖ್ಯವಾಗಿ ನಾವು ಈ ಉಳುಮೆ ಮಾಡುವಂತದ್ದು ಬಹಳ ಮುಖ್ಯವಾದ ಮಟ್ಟ ಮಾಡ್ತಕ್ಕಂಥದ್ದು. ಉಳುಮೆ ಮಾಡಬೇಕಾಗತ್ತೆ, ಆಮೇಲೆ ಮಟ್ಟನು ಮಾಡಬೇಕು. ಮೊದಲಿಗೆ ಯಾವುದೇ ಒಂದು ವ್ಯವಸಾಯನ ತೆಗೆದುಕೊಳ್ಳೋದಕ್ಕಿಂತ ಮೊದಲು ನಮ್ಮ ಭೂಮಿಯನ್ನು ಮಟ್ಟ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದ್ರ ಸರಿಯಾಗಿ ಆದರೆ ಬಿದ್ದಂತ ಒಣ ಬೇಸಾಯ ನಮಗೇನು ನಾವು 100-65% ಅಷ್ಟು ವ್ಯವಸಾಯ ಮಳೆ ಆಶ್ರಯದಿಂದ ನಾವು ಅವಲಂಬಿದೀವಿ ಅಂತ ಅನ್ಕೊಂತವೋ ಅಂತ ಪ್ರದೇಶಕ್ಕೆ ಸರಿಯಾದ ಮಟ್ಟ ಮಾಡ್ತಕ್ಕಂಥದ್ದು ಮುಖ್ಯ. ಇದರಿಂದ ಏನಾಗುತ್ತಂತೆ, ಬಿದ್ದಂತ ಮಳೆ ನಮಗೆ ಶೇಖರಣೆ ಮಾಡಿ ಅಲ್ಲೇ ಹಿಂಗದಕ್ಕೆ ಹಿಂಗಿಲಿಕ್ಕೆ ಅನುಕೂಲವಾಗುತ್ತೆ. ಜೊತೆಗೆ ನಮಗೆ ಮಳೆಯ ಒಂದು ಅಭಾವ ಇದ್ದಾಗಲೂ ಸಹ ಆ ಒಂದು ಇಂಗಿದಂತ ನೀರು ಒರೆಸಲಿಕ್ಕೆ ಅನುಕೂಲವಾಗುತ್ತೆ. ಅದಕ್ಕೋಸ್ಕರ ಒಣ ಬೇಸಾಯದಲ್ಲಿ ಮುಖ್ಯವಾದಂದ್ರೆ ಭೂಮಿಯನ್ನು ಮಟ್ಟ ಮಾಡತಕ್ಕಂಥ. ಅಂದ್ರೆ ಈ ಭೂಮಿಯನ್ನ ಮಟ್ಟ ಮಾಡುವಂತ ಉಪಕರಣಗಳು ಯಾವಾದರೂ ಇದಾವೆ? ಈಗ ಸುಧಾರಿತ ಉಪಕರಣಗಳು ಬೇಕಾದಷ್ಟು ಬಂದಿದೆ. ಮೊದಲನೇದಾಗಿ ನಿಮಗೆ ಗೊತ್ತಿರತಕ್ಕಂಥದ್ದೆಂದ್ರೆ ಎತ್ತುಗಳಿಂದ ಎಳಿತಕ್ಕಂಥದ್ದು, ಇದರಲ್ಲಿ ಸುಧಾರಣೆ ಬಂದಿದ್ದಾವೆ. ಮತ್ತೆ ಹಾಗೇನೆ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳನ್ನು ಸಹ ಬಂದಿದ್ದಾವೆ. ಮೊದಲನೇದಾಗಿ ಎತ್ತಿನಿಂದ ಎಳಿತಕ್ಕಂಥದ್ದಂದ್ರೆ ಈ ಬಕ್ ಸ್ಕ್ರೇಪರ್ ಅಂತ ಒಂದು ಉತ್ತಮವಾದ ಒಂದು ಮಟ್ಟ ಮಾಡತಕ್ಕಂಥ ಉಪಕರಣ. ಇದು ಸುಮಾರು 1.5 ಮೀಟರ್ ಇಂದ 2 ಮೀಟರ್ ಉದ್ದ ಇರುತ್ತದೆ ಮತ್ತು 30 ಸೆಂಟಿಮೀಟರ್ ಅಷ್ಟು ಅಗಲವಿರುತ್ತದೆ. ಇದನ್ನು ಒಂದು ಸುಧಾರಿತ ಮರದ ಒಂದು ಇದರಿಂದ ಮಾಡಬಹುದು. ಜೊತೆಗೆ ಕೆಳಭಾಗದಲ್ಲಿ ಒಂದು ಸಣ್ಣ ಒಳ್ಳೆಯ MSCT ಒಂದು ಬ್ಲೇಡ್ ಹಾಕಿದೆ, ಮಣ್ಣನ್ನು ಎಳ್ಕೊಂಡು ಹೋಗಿ ನಮಗೆ ತಗ್ಗು ಉಬ್ಬು ಇರತಕ್ಕಂಥದ್ದನ್ನ ಮಟ್ಟ ಮಟ್ಟ ಮಾಡುತ್ತೆ. ಅದು ಬ್ಲೇಡ್ ಅಂತ ಹೇಳ್ತೀವಿ. ಇದರ ಸಹಾಯದಿಂದ ನಮಗೆ ಆ ಮಟ್ಟ ಮಾಡ್ಲಿಕ್ಕೆ ಅನುಕೂಲವಾಗುತ್ತೆ. ತಗ್ಗು ಉಬ್ಬು ಇರತಕ್ಕಂಥ ಜಾಗದಲ್ಲಿ ಮಣ್ಣನ್ನು ಎಳ್ಕೊಂಡು ಹೋಗ್ಲಿಕ್ಕೆ ಅನುಕೂಲವಾಗುತ್ತೆ. ಅಂದ್ರೆ ಎಲ್ಲಿ ಎತ್ತರ ಇರುತ್ತೋ ಅಲ್ಲಿ ಎಳ್ಕೊಂಡ್ಬರುತ್ತೆ, ಹಾಕುತ್ತೆ. ಇದರ ಅಂದಾಜಲ್ಲಿ ಸುಮಾರು 2,000-2,500 ರೂಪಾಯಿದಷ್ಟು ಬೀಳುತ್ತೆ. ಅಂದ್ರೆ ಈ ರೀತಿ ಮಟ್ಟ ಮಾಡೋದ್ರಿಂದ ನಮಗೆ ಸಾಕಷ್ಟು ಅನುಕೂಲಗಳಾಗುತ್ತೆ, ಅನುಕೂಲವಾಗುತ್ತೆ. ನಾವು ಸರಿಯಾದ ರೀತಿಯಲ್ಲಿ ಬೀಜ ಬಿತ್ತೋದಕ್ಕೆ ಅನುಕೂಲ ಆಗುತ್ತೆ, ಬಿದ್ದಂತ ಮಳೆ ನೀರು ಅಲ್ಲೇ ಇಂಗದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಸಾಕಷ್ಟು ಅನುಕೂಲಗಳು ಇದಾವೆ. ಇನ್ನೊಂದು ಎರಡನೆಯ ಉಪಕರಣ ಅಂತ ಅಂದ್ರೆ ಸಾಯಲ್ ಸ್ಕೂಪ್ ಅಂತ ಹೇಳ್ತೇವೆ. ಇದರಲ್ಲಿ ಏನಂದ್ರೆ ನಾವು ಮಟ್ಟ ಮಾಡೋದಕ್ಕಿಂತ ಮುಖ್ಯವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಮಣ್ಣನ್ನ ಸಾಗಿಸ್ಲಿಕ್ಕೆ ಅನುಕೂಲವಾಗುತ್ತೆ. ಇದು ಒಂದು ಯು ಆಕಾರದ ರೀತಿಯ ಒಂದು MSCT ಮಾಡಿರ್ತಕ್ಕಂತ ಒಂದು ಉಪಕರಣ. ಇದು ಒಂದು ಸಾರಿಗೆ ಸುಮಾರು 1 ಘನ ಮೀಟರ್ನಷ್ಟು ಮಣ್ಣನ್ನು ತೆಗೆದುಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಕ್ಲಿಕ್ಕೆ ಅನುಕೂಲವಾಗುತ್ತೆ. ಎತ್ತರ ಪ್ರದೇಶದಿಂದ ತೆಗೆದುಕೊಂಡು ತಗ್ಗು ಪ್ರದೇಶಕ್ಕೆ ಹಾಕಿ ಆ ನಂತರ ನಮ್ಮ ಬಕ್ ಸ್ಕ್ರೇಪರ್ ಇಂದ ಮಟ್ಟ ಮಾಡ್ಲಿಕ್ಕೆ ಅನುಕೂಲವಾಗುತ್ತೆ. ಅಂದ್ರೆ ಇದು ಕೂಡ ಎತ್ತಿನಿಂದ ಮಾಡ್ತಕ್ಕಂಥದ್ದು, ಟ್ರ್ಯಾಕ್ಟರ್ ಅವಶ್ಯಕತೆ ಇಲ್ಲ. ಈಗ ಇವಕ್ಕೆ ಈ ಸಣ್ಣ ಉಪಕರಣಗಳಿಗೆಲ್ಲ ಟ್ರ್ಯಾಕ್ಟರ್ಗಳ ಅವಶ್ಯಕತೆ ಇಲ್ಲ. ಈಗ ಇನ್ನೊಂದು ಸುಧಾರಿತ ಟ್ರ್ಯಾಕ್ಟರ್ ಉಪಕರಣಗಳೇ ಬಂದಿದ್ದಾವೆ. ಅದಕ್ಕೆ ನಾವು ಈ ಬಕ್ ಸ್ಕ್ರೇಪರ್ ಅಂತಾನೆ ಹೇಳ್ಬೋದು ಅಥವಾ ಒಂದು ರೀತಿಯ ಮಾಡಿಫೈಡ್ ಅಂತ ಹೇಳ್ಬೋದು. ಇದು ಸುಮಾರು ಒಂದು ಬಕ್ ಸ್ಕ್ರೇಪರ್ ರೀತಿಯಲ್ಲಿರ್ತದೆ. ಇದರ ರಚನೆ ಸುಮಾರು 2-3 ಮೀಟರ್ ಅಷ್ಟು ಉದ್ದ ಇರ್ತದೆ, ಸುಮಾರು 40 ಮೀಟರ್ ಅಗಲ ಇರ್ತದೆ. ಇದು MSCT ಮಾಡಿರ್ತಾರೆ. ಇದರ ಒಂದು ಸಾರಿಗೆ ಸುಮಾರು 150-200 ಕೆಜಿ ಅಷ್ಟು ಮಣ್ಣನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಹಾಗೇನೆ ಈ ತಗ್ಗು ಉಬ್ಬಿರತಕ್ಕಂತ ಜಾಗವನ್ನು ಸಹ ಮಟ್ಟ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಈಗ ಇದರ ಸ್ವಲ್ಪ ದುಡ್ಡಿನ ಒಂದು ಅಮೌಂಟ್ ಜಾಸ್ತಿ ಆಗುತ್ತೆ, ಸುಮಾರು 15,000 ರೂಪಾಯಿ ಆಗುತ್ತೆ. ಆದರೆ ಇದು ಒಂದು ಯು ಆಕಾರದ ನಮ್ಮ ಏನು ಬಕ್ ಸ್ಕ್ರೇಪರ್ ಅಥವಾ ಇದೆಯೋ ಅದೇ ತರನೇ ಇರುತ್ತೆ. ಇದರಿಂದ ಒಂದು ರೀತಿಯ ಮಟ್ಟ ಮಾಡ್ಲಿಕ್ಕೂ ಮತ್ತೆ ಮಣ್ಣನ್ನು ಒಂದು ಕಡೆಯಿಂದ ಇನ್ನೊಂದು ಸಾಗಿಸೋದಕ್ಕೂ ಅನುಕೂಲವಾಗುತ್ತೆ. ಎರಡು ಕೆಲಸಗಳನ್ನು ಮಾಡುತ್ತೆ, ಏಕಕಾಲಕ್ಕೆ ಮಟ್ಟನು ಮಾಡುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮಣ್ಣನ್ನು ಸಾಗಿಸೋದಕ್ಕೂ ಕೂಡ ಅನುಕೂಲವಾಗುತ್ತೆ. ಈ ಒಂದು ಟ್ರ್ಯಾಕ್ಟರ್ ಚಾಲಿತ ಮಟ್ಟ ಮಾಡುವಂತ ಉಪಕರಣ ಅನುಕೂಲ ಆಗುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದು ಸುಧಾರಿತ ಉಪಕರಣ ಬಳಕೆಗೆ ಬರ್ತಾ ಇದೆ, ಮುಖ್ಯವಾಗಿ ಈ ಒಂದು ಮಟ್ಟ ಮಾಡುವಂತ ಉಪಕರಣ. ಹೌದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ ಅದರ ಹೆಸರು ಲೇಸರ್ ಲೆವೆಲರ್ ಅಂತ ಒಂದು ಸುಧಾರಿತ ಉಪಕರಣ. ಅಂದ್ರೆ ಲೇಸರ್ ನಂತಹ ಒಂದು ಆಧುನಿಕ ತಂತ್ರಜ್ಞಾನವನ್ನು ಮಟ್ಟ ಮಾಡಿ ಮತ್ತೆ ಲೆವೆಲ್ ಮಾಡ್ತಕ್ಕಂತ. ಅಂದ್ರೆ ಈ ಲೇಸರ್ ಇರುತ್ತಲ್ಲ, ಅದರಿಂದ ಈ ಉಪಕರಣ ಬಳಸುವಂತರಿಗೆ ಏನ್ ತೊಂದರೆ ಆಗಲ್ಲ? ಏನ್ ತೊಂದರೆ ಆಗುದಿಲ್ಲ. ಅದು ಏನಂದ್ರೆ ಟ್ರ್ಯಾಕ್ಟರ್ PTO ಹಿಂದ್ಗಡೆ ಪವರ್ ತೆಗೆದುಕೊಂಡು ಬಳಕೆ ಮಾಡ್ತಕ್ಕಂತ ಒಂದು ಉಪಕರಣ. ಇದಕ್ಕೆ ನಿರ್ದಿಷ್ಟವಾದ ಮಟ್ಟ ಮಾಡ್ಲಿಕ್ಕೂ ಅನುಕೂಲವಾಗುತ್ತೆ, ನಿರ್ದಿಷ್ಟವಾದ ಕಡೆಗೆ ಇಳಿಜಾರು ಕೊಡ್ಲಿಕ್ಕೆ ಅನುಕೂಲವಾಗುತ್ತೆ. ಇದು ಎರಡು ರೀತಿಯ ಅನುಕೂಲ. ಮಟ್ಟ ಮಾಡೋದ್ರ ಜೊತೆಗೆ ಇಳಿಜಾರನ್ನು ಸಹ ಕೊಡುತ್ತೆ, ಆವಾಗ ಹೆಚ್ಚಾದ ನೀರು ಭೂಮಿಯಿಂದ ಹೊರಗಡೆ ಹೋಗ್ಲಿಕ್ಕೂ ಅನುಕೂಲವಾಗುತ್ತೆ. ಅಂದ್ರೆ ಇದರಲ್ಲಿ ಯಾವ್ಯಾವ ಭಾಗಗಳು? ಇದು ನಾಲ್ಕು ಭಾಗಗಳಿದಾವೆ. ಇದ್ರ ಲೈಸರ್ ಲೈಟ್ ಬಿಡ್ತಕ್ಕಂಥದ್ದು ಒಂದು, ಇನ್ನೊಂದು ಲೈಟ್ ಅನ್ನು ಸ್ವೀಕರಣ ಮಾಡ್ತಕ್ಕಂಥದ್ದು, ಇನ್ನೊಂದು ಹೈಡ್ರಾಲಿಕಲಿ ಆಪರೇಟೆಡ್ ಮಣ್ಣಿನ ಬಕ್ ಸ್ಕ್ರೇಪರ್ ಅಂತ ಹೇಳಬಹುದು. ಬಕೆಟ್ ಇದ್ದಿದ್ದೆ ಮತ್ತೆ ಇನ್ನೊಂದು ಕಂಟ್ರೋಲ್ ಲಿವರ್ ಇರ್ತದೆ. ಈಗ ನಮಗೆ ಯಾವ ಕಡೆ ತಗ್ಗು ಬೇಕೋ ಆ ಕಡೆ ಮಟ್ಟ ಮಾಡ್ಲಿಕ್ಕೆ ಒಂದು ಕಡೆ ಒಂದು ಜಾಗಕ್ಕೆ ಫಿಕ್ಸ್ ಮಾಡಿಬಿಟ್ರೆ ಲೇಸರ್ ಲೆವೆಲ್ ಅದೇ ತಾನಷ್ಟಿಗೆ ತಾನೇ ನಮ್ಮ ಆ ಲೆವೆಲ್ಗೆ ನಾವು ಏನ್ ಫಿಕ್ಸ್ ಮಾಡಿರ್ತಕ್ಕಂತ ಲೆವೆಲ್ಗೆ ಮಣ್ಣನ್ನು ಮಟ್ಟ ಮಾಡಿ ಇಳಿಜಾರು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಈ ಒಂದು ಉಪಕರಣದಿಂದ ಆಗುತ್ತೆ. ಇದಕ್ಕೆ ಬೆಳಕು ಎಷ್ಟು ನಿರ್ಧಾರ ಮಾಡುತ್ತೋ ಅಷ್ಟು ಮಣ್ಣು ತೆಗೆಯುತ್ತೆ. ಓಹೋ, ಅಷ್ಟು ಆಧುನಿಕವಾದ ತಂತ್ರಜ್ಞಾನ. ಹೌದು, ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೆಯಾ ಇದು? ಈಗ ನಮ್ಮಲ್ಲಿ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ವಿಭಾಗದಲ್ಲಿ ಒಂದು ಉಪಕರಣ ಇದೆ, ರೈತರನ್ನ ಬಳಸ್ತಾ ಇದ್ದಾರೆ. ಈಗ ಇನ್ನೂ ಹೆಚ್ಚು ಬಳಕೆ ಆಗ್ತಾ ಇಲ್ಲ, ಯಾಕಂದ್ರೆ ಇದು 45 HP ಟ್ರ್ಯಾಕ್ಟರ್ ಇಂದ ಮಾತ್ರ ಸಾಧ್ಯ. ಇದು ತುಂಬಾ ತೂಕವಿರುತ್ತೆ, ಮಣ್ಣನ್ನು ಜಾಸ್ತಿ ತೆಗೆದುಕೊಂಡು ಹೋಗುತ್ತದೆ. ಹಾಗೇನೆ ಇದರ ಒಂದು ಗಂಟೆಗೆ ಸುಮಾರು 4-5 ಗಂಟೆಗೆ ಸುಮಾರು 1 ಎಕರೆಯಷ್ಟು ಪ್ರದೇಶವನ್ನ ಮಟ್ಟ ಮಾಡಬಹುದು. ಜೊತೆಗೆ ಇದರ ಬೆಲೆನೂ ಸ್ವಲ್ಪ ಜಾಸ್ತಿ ಇದೆ, ಜಾಸ್ತಿ ಖರ್ಚು ಇದನ್ನು ತೆಗೆದುಕೊಳ್ಳಿಕ್ಕೆ. ಮೊದಲಿಗೆ 4 ಲಕ್ಷ ಅಂತ ಹೇಳ್ತೇವೆ, ಅದಕ್ಕೋಸ್ಕರ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದು ಕಷ್ಟವಾಗಬಹುದು. ಇದನ್ನ ಕಸ್ಟಮ್ ಹೈರಿಂಗ್ ಮುಖಾಂತರ ಅಥವಾ ಒಬ್ಬ ದೊಡ್ಡ ರೈತ ಅವನ ಭೂಮಿಯನ್ನು ಮಟ್ಟ ಮಾಡಿಕೊಂಡು ಆ ನಂತರ ಇದನ್ನ ಬಾಡಿಗೆ ಕೊಡ್ತಕ್ಕಂಥ ವ್ಯವಸ್ಥೆನ ಮುಂದಿನ ದಿನಗಳಲ್ಲಿ ಇಲಾಖೆಯವರು ಮತ್ತು ವಿಶ್ವವಿದ್ಯಾಲಯದ ಒಟ್ಟಿಗೆ ಮಾಡ್ತಕ್ಕಂಥ ವ್ಯವಸ್ಥೆ. ಇದಕ್ಕೆ ಇಲಾಖೆಯವರು ಸಹಾಯಧನ ಕೊಡ್ತಾ ಇದೆಯೇ? ಇದ್ರ ಬಗ್ಗೆ ನನಗೆ ಅಷ್ಟು ಇನ್ನು ಮಾಹಿತಿ ಇಲ್ಲ, ಯಾಕಂದ್ರೆ ಈಗ ಹೊಸ ಉಪಕರಣ ನಮಗೆ ಈಗ ಕೃಷಿ ವಿಶ್ವವಿದ್ಯಾಲಯ ಹೊಸದಾಗಿ ಒಂದು ತರಿಸಿಕೊಂಡಿದ್ದೀವಿ. ಇದನ್ನ ನಾವು ಮೌಲ್ಯಮಾಪನ ಮಾಡಬೇಕು ಇನ್ನು ಲೆವೆಲ್ ಅದನ್ನ ಮೌಲ್ಯಮಾಪನ ಮಾಡಿ ಪಟ್ಟಿಗೆ ಸೇರಿಸ್ಕೊಳ್ಬೇಕು. ಆಮೇಲೆ ಕೃಷಿ ಇಲಾಖೆಯವರು ಅದಕ್ಕೆ ಎಷ್ಟು ಮಟ್ಟಿಗೆ ಸಹಾಯ ಕೊಡಬಹುದು ನೋಡಬಹುದು, ಯೋಚನೆ ಮಾಡ್ತಾರೆ ಅಂತ. ಅಂದ್ರೆ ಸ್ವಲ್ಪ ಇದು ಉತ್ತಮವಾದ ಉಪಕರಣ, ಆದ್ರೆ ಬೆಲೆ ಜಾಸ್ತಿ ಇರೋದ್ರಿಂದ ತಾವ್ ಹೇಳಿದಾಗೆ ಈ ಸಹಕಾರ ಸಂಘಗಳು ಇಂಥ ಸಂಸ್ಥೆಗಳು ಇಟ್ಕೊಂಡು ಬಾಡಿಗೆಗೆ ಕೊಡೋದಕ್ಕೆ ಉತ್ತಮವಾಗುತ್ತೆ. ಇನ್ನು ಮುಖ್ಯವಾಗಿ ಒಂದ್ಸರಿ ನಾವು ಭೂಮಿಯನ್ನ ಮಟ್ಟ ಮಾಡ್ಕೊಂಡ್ಮೇಲೆ ಭೂಮಿಯ ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ, ಮಣ್ಣನ್ನು ಹದ ಮಾಡ್ಕೋಬೇಕಾಗತ್ತೆ. ಈ ಉಪಕರಣಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇದರಲ್ಲಿ ಇದು ಮುಖ್ಯವಾದ್ದು, ಯಾಕೆಂದ್ರೆ ಒಣ ಬೇಸಾಯದಲ್ಲಾಗಲಿ ಅಥವಾ ಕೆಸರು ಇದು ವೆಟ್ ಲ್ಯಾಂಡ್ ನಲ್ಲಿ ಆಗಲಿ ನೀರಾವರಿ ಪ್ರದೇಶದಾಗಲಿ ಈ ಭೂಮಿ ಹದ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದರಲ್ಲಿ ನಮಗೆ ಎರಡು ರೀತಿಯ ವಿಂಗಡಣೆಯನ್ನು ಮಾಡ್ತೀವಿ. ಮೊದಲನೇ ಹಂತದ ಉಳುಮೆ ಅಂತ ಹೇಳ್ತೀವಿ, ಎರಡನೇದು ದ್ವಿತೀಯ ಹಂತದ ಉಳುಮೆ ಅಂತ ಸಹ ನಾವು ಕರಿತೇವೆ. ಪ್ರಾಥಮಿಕ ಹಂತದ ಮತ್ತು ದ್ವಿತೀಯ ಹಂತದ ಉಳುಮೆ ಅಂತ ಕರಿತೇವೆ. ಅಂದ್ರೆ ಈಗ ಪ್ರಥಮ ಹಂತದ ಉಳುಮೆಗಳು ಹೌದು ಯಾವ್ಯಾವು, ಮತ್ತೆ ಯಾವ್ಯಾವ ಉಪಕರಣಗಳನ್ನ ನಾವು ಇದಕ್ಕಾಗಿ ಬಳಸ್ಕೋಬಹುದು ಅಂತ? ಈಗ ಪ್ರಥಮ ಹಂತದ ಉಳುಮೆಯಲ್ಲಿ ನಾವು ರೆಕ್ಕೆ ನೆಗ್ಲತ್ವ ಅಂತ ಹೇಳ್ತೀವಿ, ಅಥವಾ ಎಂಬಿ ಫ್ಲೋ ಅಂತ ಹೇಳ್ತೀವಿ, ಮೌಲ್ಡ್ ಬೋರ್ಡ್ ಫ್ಲೋ ಅಂತ. ಇದು ಎತ್ತಿನಿಂದ ಚಾಲಿತನೂ ಇದೆ, ಟ್ರ್ಯಾಕ್ಟರ್ನಿಂದ ಚಾಲಿತನೂ ಇದೆ. ಹಾಗೆ ಇನ್ನೊಂದು ತಟ್ಟೆ ನೇಗ್ಲು ಅಥವಾ ಡಿಸ್ಕ್ ಹ್ಯಾರೋ ಅಂತ ಡಿಸ್ಕ್ ಫ್ಲೋ ಅಂತ ಹೇಳ್ತೀವಿ. ಇದು ಸಹ ಟ್ರ್ಯಾಕ್ಟರ್ನಿಂದನೂ ಸೆಳಿಸಬಹುದು, ಎತ್ತಿನಿಂದನೂ ಸಹ ಎಳೆತಕ್ಕಂಥ ಉಪಕರಣಗಳನ್ನ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಾವೆ, ಬೇರೆ ಕಡೆ ರೈತರಿನಲ್ಲೂ ಈಗ ಇದು ಲಭ್ಯವಿದೆ. ಅಂದ್ರೆ ಈಗ ಟ್ರ್ಯಾಕ್ಟರ್ ಚಾಲಿತ ಅಂದ್ರೆ ಸ್ವಲ್ಪ ತೂಕ ಜಾಸ್ತಿ. ಇದರ ಒಂದು ತೂಕ ಸುಮಾರು 180-250 kg ಇರ್ತದೆ, ಯಾಕೆಂದ್ರೆ ಅದು ಭೂಮಿಯಲ್ಲಿ ಆಳವಾಗಿ ಉಳುಮೆ ಮಾಡ್ಬೇಕಲ್ಲ. ಸುಮಾರು ತಟ್ಟೆ ನೇಗ್ಲು ಆಗ್ಲಿ ಮತ್ತೆ ಇದಾಗ್ಲಿ ಎಂಬಿ ಫ್ಲೋ ಆಗಲಿ ಸುಮಾರು 4-6 inch ಆಳವಾಗಿ ಉಳುಮೆ ಮಾಡಬೇಕು. ಈ ಆಳವಾಗಿ ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿ ತೇವಾಂಶವನ್ನ ಹಿಡಿದಿಟ್ಕೊಳ್ಳಕ್ಕೆ ಅನುಕೂಲವಾಗುತ್ತೆ, ಗಾಳಿ ಬೆಳಕು ಸರಾಗವಾಗಿಡುತ್ತೆ, ಬೆಳೆ ಉಳುಕಿಗಳನ್ನು ಭೂಮಿಗೆ ಸೇರಿಸಲಿಕ್ಕೆ ಅನುಕೂಲವಾಗುತ್ತೆ. ಈ ರೀತಿಯ ಒಂದು ಅನುಕೂಲಗಳು ಈ ಎರಡು ಉಪಕರಣಗಳಿಂದ ಇರೋದ್ರಿಂದ ಈಗ ನಮ್ಮ ಇಲಾಖೆಯವರು ಸಹ ಇದಕ್ಕೆ ಪ್ರೋತ್ಸಾಹ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಇವೆರಡು ಉಪಕರಣಗಳು ಯಥೇಚ್ಛವಾಗಿ ಎಲ್ಲಾ ಭಾಗದಲ್ಲೂ ಇದನ್ನ ಅಭಿವೃದ್ಧಿ ಮಾಡಿ ಈಗಾಗಲೇ ಪ್ರಚಾರದಲ್ಲಿದೆ. ಇನ್ನೊಂದು ವಿಚಾರ ಅಂದ್ರೆ ಎಲ್ಲೆಲ್ಲಿ ಕರ್ಕೆ ಗೇಕು ಎಲ್ಲ ಇರುತ್ತಲ್ಲ ಅಂತ ಕಡೆಗಳಲ್ಲಿ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತೆ ಅವುಗಳನ್ನ ನಾವು ಒಂದ್ಸರಿ ಉಳುಮೆ ಮಾಡಿ ಆರಿಸಿ ಹಾಕ್ಬಿಟ್ರೆ ಒಂದ್ಸರಿ ನಿಯಂತ್ರಣಕ್ಕೆ ಬರುತ್ತೆ ಮತ್ತೆ ಅದು ಭೂಮಿಯಲ್ಲಿ ಮತ್ತೆ ಅಭಿವೃದ್ಧಿ ಆಗ್ಲಿಕ್ಕೆ ಅನುಕೂಲವಾಗೋದಿಲ್ಲ. ಆ ಒಂದು ದೃಷ್ಟಿಯಿಂದಲೂ ಇದು ಇವೆರಡು ಉಪಕರಣಗಳು ಬಹಳ ಉತ್ತಮ. ಮತ್ತೆ ಮಳೆ ಆಶ್ರಯದಲ್ಲಿ ಈ ಉಪಕರಣಗಳು ಬಹಳ ಉಪಯೋಗ ಆಗುತ್ತೆ, ಯಾಕಂದ್ರೆ ಆಳವಾಗಿ ಉಳುಮೆ ಮಾಡೋದ್ರಿಂದ ಚೆನ್ನಾಗಿ ನೀರನ್ನ ಹಿಡಿದಿಟ್ಕೊಳ್ತೈತಿ. ಸುಮಾರು 20-30 ದಿನದವರೆಗೂ ಬೆಳೆ ತಡ್ಕೊಳ್ಳೋ ಶಕ್ತಿ ಬರ್ತದೆ. ಇನ್ನೊಂದೇನು ಅಂದ್ರೆ ನಾವು ಈ ಮರದ ನೇಗಿಲಿಂದ ಉಳುಮೆ ಮಾಡುವಾಗ ಆ ಮಣ್ಣು ಬಿದ್ದು ಕೆಲವೊಂದು ಪ್ರದೇಶ ಉಳುಮೆ ಆಗದಲ್ಲೇ ಉಳಿಬಹುದು ಆದ್ರೆ ಇಲ್ಲಿ ಆ ಸಮಸ್ಯೆ ಇರೋದಿಲ್ಲ, ಆ ಸಮಸ್ಯೆ ಇರೋದಿಲ್ಲ. ಈಗ ಅದಕ್ಕೆ ಈ ಮರದ ನೇಗಿಲು ಬದಲು ಈಗ ಎಂಬಿ ಫ್ಲೋ ಅಥವಾ ಕೂಲರ್ ಮೋಲ್ಡ್ ಬೋಲ್ಡ್ ಫ್ಲೋ ಅಥವಾ ನಾವೇನ್ ಹೇಳೋದು ರೆಕ್ಕೆ ನೇಗಿಲು, ಇದು ಹೆಚ್ಚಿನ ಬಳಕೆ ಮಾಡಿ ಅಂತ ರೈತರಿಗೆ ನಾವು ಸಲಹೆ ಮಾಡ್ತಾ ಇದ್ದೀವಿ. ಅಂದ್ರೆ ಇದರ ಒಂದು ವೆಚ್ಚ ಎಷ್ಟಾಗತ್ತೆ ಅಂತಾರೆ? ಈಗ ಒಂದು ಟ್ರ್ಯಾಕ್ಟರಿಂದ ಮಾಡ್ತಕ್ಕಂಥ ಉಪಕರಣ ಸುಮಾರು 20,000 ರೂಪಾಯಿ ಆಗುತ್ತೆ. 20,000 ರೂಪಾಯಿ ಇದಕ್ಕೆ ಸಹಾಯಧನನು ಇದೆ, ವ್ಯವಸ್ಥೆ ಇದೆ. ಇದು ಮೊದಲನೇ ಹಂತದ ಉಳುವೆ ಉಪಕರಣಗಳ ಬಗ್ಗೆ ಆಯ್ತು. ಇನ್ನ ಎರಡನೇ ಹಂತದ ಉಪಕರಣಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಎರಡನೇ ಹಂತದ ಅಂದ್ರೆ ಈ ಆಳವಾಗಿ ಉಳುಮೆ ಮಾಡಿ ಮಣ್ಣನ್ನು ತೆಗ್ಗು ಉಬ್ಬು ಮಾಡಿರ್ತಕ್ಕಂತ ಕೆಲಸ ಮೊದಲನೇ ಹಂತದಲ್ಲಿ ಆಗುತ್ತೆ. ಎರಡನೇ ಹಂತದಲ್ಲಿ ಏನಾಗ್ಬೇಕಂದ್ರೆ ಮಣ್ಣನ್ನು ಮೃದು ಮಾಡಬೇಕು, ಹೆಂಟೆಗಳನ್ನು ಹೊಡಿಬೇಕು, ಕಳೆಗಳು ಏನಾದರೂ ಬೈ ಚಾನ್ಸ್ ಉಳಿದ್ರೆ ಅದನ್ನು ಭೂಮಿಗೆ ಸೇರಿಸಬೇಕು, ಹಾಗೇನೆ ಭೂಮಿಯನ್ನ ಬಿತ್ತುವುದಕ್ಕೆ ಸಿದ್ಧತೆಯನ್ನು ಮಾಡ್ತಕ್ಕಂಥದ್ದು ಉಪಕರಣಗಳು. ಉಪಕರಣಗಳು ಇದರಲ್ಲಿ ನಾವು ಹೆಚ್ಚು ಹೇಳತಕ್ಕಂಥದ್ದು ಅಂದ್ರೆ ಎತ್ತಿನಿಂದ ಹೇಳಿದ ಅಂದ್ರೆ ಕುಂಟೆಗಳು ಅಂತ ಹೇಳ್ತೀವಿ. ಕುಂಟೆ ಹೊಡೆಯೋದು, ಹೌದು, ಕುಂಟೆ ಹೊಡೆಯೋದು. ಈ ಮೊದಲನೇ ಕುಂಟೆಗಳು, ಇದು ಎತ್ತಿನಿಂದ ಮಾಡತಕ್ಕಂಥ ಸುಧಾರಿತ ಉಪಕರಣಗಳು ಈಗಾಗಲೇ ಬಳಕೆಯಲ್ಲಿದೆ. ಅದೇ ರೀತಿ ಈಗ ಕಡಿಮೆ ಅವಧಿನಲ್ಲಿ ಮಾಡ್ತಕ್ಕಂಥದ್ದು ಸುಧಾರಿತ ಉಪಕರಣ ಅಂದ್ರೆ ಟ್ರ್ಯಾಕ್ಟರಿಂದ ಮಾಡ್ತಕ್ಕಂಥದ್ದು. ಇದು ಈಗ ಕಬ್ಬಿಣದ್ದು ಮಾಡ್ತಾರೆ, ಈಗ ಕೆಲವು ಕಡೆ ಬಹಳ ಇದು ಕುಂಟೆ ಕಲ್ಟಿವೇಟರ್ ಅಂತ ಕೂಡ ಕೆಲವು ಕಡೆ ಅದು ಕುಂಟೆ ಅಲ್ಲದೇ ಕಲ್ಟಿವೇಟರ್ನು ಸಹ ಬಳಕೆ ಮಾಡ್ತಾರೆ. ಈ ಕಲ್ಟಿವೇಟರ್ನು ಸಹ ಕೆಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಪ್ರಥಮ ಹಂತದ ನೇಗಿಲು ಆಗಿ ಬಳಸ್ತಾರೆ, ಕೆಲವು ಸಂದರ್ಭದಲ್ಲಿ ಅದನ್ನೇ ಕುಂಟಿಯಾಗಿನೂ ಬಳಕೆ ಮಾಡ್ತಾರೆ. ಅಂದ್ರೆ ಹೆಂಟೆಗಳನ್ನು ಹೊಡೆದು ಮಣ್ಣನ್ನು ಮೃದು ಮಾಡಿ ಕಳೆಗಳನ್ನು ಭೂಮಿಗೆ ಸೇರಿಸಿ ಭೂಮಿಯನ್ನು ಬಿತ್ತುವುದಕ್ಕೆ ಅಣಿ ಮಾಡ್ತಕ್ಕಂಥ, ಜೊತೆಗೆ ಸಾವಯವ ಗೊಬ್ಬರವನ್ನು ನಾವು ಹಾಕಿದಾಗ ಅದನ್ನು ಬೆರೆಸಿನಲ್ಲಿ ಬೆರೆಸ್ತಕ್ಕಂಥ ವ್ಯವಸ್ಥೆ ಈ ಕುಂಟೆಗಳಿಗೆ ಆಗುತ್ತೆ. ಕುಂಟೆಗಳಿಂದ ಆಗುತ್ತೆ ಅಥವಾ ಕಲ್ಟಿವೇಟರ್ಗಳಿಂದ ಸಹ ಮಾಡಬಹುದು. ಅಂದ್ರೆ ಎಷ್ಟು ಪ್ರದೇಶವನ್ನು ನಾವು ಉಳುಮೆ ಮಾಡಬಹುದು ಅಂತಾರೆ, ಸುಮಾರು 1 ಎಕರೆಗೆ ಎಷ್ಟು ಬೇಕಾಗುತ್ತೆ? ನಮಗೆ ಈ ಟ್ರ್ಯಾಕ್ಟರ್ನಿಂದ ಮಾಡತಕ್ಕಂಥ ಕಲ್ಟಿವೇಟರ್ ಒಂದು ಗಂಟೆಗೆ ಸುಮಾರು 2 ಎಕರೆ ಮಾಡಬಹುದು. ಒಂದು ಗಂಟೆಗೆ ಇದರ ಬೆಲೆ ಸುಮಾರು 15,000 ರೂಪಾಯಿ ಆಗುತ್ತೆ. ಅದೇ ರೀತಿ ಕುಂಟೆನೂ ಸಹ ಸುಮಾರು ಇದಕ್ಕಿಂತ ಸ್ವಲ್ಪ ಕಡಿಮೆ ಅಮೌಂಟ್ ಆಗಿದೆ, ಅದು 10,000-12,000 ರೂಪಾಯಿಗೆ ಮಾಡತಕ್ಕಂಥ ಕಂಪನಿಗಳು ಇದ್ದಾರೆ. ಹಾಗೇನೆ ಸುಮಾರು 1 ಗಂಟೆಗೆ 2-3 ಎಕರೆ ಕುಂಟಿಯನ್ನ ಹೊಡಿಬಹುದು ಟ್ರ್ಯಾಕ್ಟರಿಂದ ಮಾಡಿರ್ತಕ್ಕಂಥ. ಇದಕ್ಕೂ ಕೂಡ ಸಹಾಯಧನದ ವ್ಯವಸ್ಥೆ ಇದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ನಾವು ಮುಖ್ಯವಾದ ಸುಧಾರಿತ ಉಪಕರಣವನ್ನ ಬಗ್ಗೆ ಕೇಳ್ತಾ ಇದ್ವಿ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅದು ಯಾವ್ದು ಅಂತ ಈಗ ನಾವು ಮೊದಲನೇ ಹಂತ ಎರಡನೇ ಹಂತ ಅಂತ ಉಪಕರಣ ವಿಂಗಡಣೆ ಮಾಡಿದ್ವಿ. ಈಗ ಹೊಸದಾರಿತ ಉಪಕರಣ ಅಂದ್ರೆ ರೋಟೋವೇಟರ್ ಅಂತ ಬಂದಿದೆ. ಇದು ಏಕಕಾಲಕ್ಕೆ ಪ್ರಥಮ ಹಂತದ ಉಳುಮೆಯನ್ನು ಮಾಡುತ್ತೆ, ದ್ವಿತೀಯ ಹಂತದ ಉಳುಮೆಯನ್ನು ಮಾಡುತ್ತೆ, ಅಂದ್ರೆ ಆಳವಾಗಿ ಉಳುಮೆನು ಮಾಡುತ್ತೆ, ಮಣ್ಣನ್ನು ಮೃದು ಮಾಡುತ್ತೆ. ಇದು ಏಕಕಾಲಕ್ಕೆ ಮಾಡೋದ್ರಿಂದ ಈಗ ಒಣ ಬೇಸಾಯದಲ್ಲಾಗ್ಲಿ ಅಥವಾ ನೀರಾವರಿ ಪ್ರದೇಶದಾಗ್ಲಿ ಇದು ಬಹಳ ಉತ್ತಮವಾದ ಒಂದು ಉಪಕರಣ. ಮೊದಲನೇದಾಗಿ ಇದನ್ನ ನಾವು ನೋಡೋದಕ್ಕೆ ಹೇಗಿರುತ್ತೆ ಇದು? ಇದು ನಮ್ಮ ಹಳೆಯ ಪವರ್ ಟಿಲ್ಲರ್ ಗೆ ಕಲ್ಟಿವೇಟ್ ಇದನ್ನ ನೋಡಿರ್ಬೋದು, ಚಕ್ರದ ಚಕ್ರ ರೀತಿ ಇರ್ತದಲ್ಲ, ಹಿಂದ್ಗಡೆ ಚಕ್ರ ಹಾಕಿರ್ತಾರೆ, ಬ್ಲೇಡ್ಗಳು ಇರ್ತವೆ, ಅದು ತಿರುಗೋದ್ರಿಂದ ಮಣ್ಣು ಮೃದು ಮಾಡುತ್ತೆ ಮತ್ತೆ ಬೆಳೆ ಉಳಿಕೆಗಳನ್ನು ಭೂಮಿಗೆ ಸೇರಿಸಲಿಕ್ಕೆ ಅನುಕೂಲವಾಗುತ್ತೆ. ಇದು ಈ ಪಡ್ಲರ್ ಭೂಮಿಗೆ ಮೊದಲು ಪಡ್ಲರ್ ಅಂದ್ರೆ ಕೆಸರು ಮಾಡತಕ್ಕಂತ ಉಪಕರಣ ಬದಲು ಈ ರೋಟೋವೇಟರ್ ನ ನಾವು ಅಭಿವೃದ್ಧಿ ಮಾಡಿದ್ರು. ಅದು ಪವರ್ ಟಿಲ್ಲರ್ ರೀತಿಯನ್ನೆಲ್ಲೇ ಇದೆ ರೋಟೋವೇಟರ್, ಅದೇ ರೋಟೋವೇಟರ್ ಇಲ್ಲಿ ದೊಡ್ಡ ಒಂದು ಶಕ್ತಿಯನ್ನು ತಡ್ಕೊಳ್ತಕ್ಕಂಥದ್ದು, ಭೂಮಿನಲ್ಲಿ ಕಲ್ಲು ಮಣ್ಣು ಭೂಮಿಗೆ ತಡ್ಕೊಳ್ಳೋದು, ಅದನ್ನು ಬೇರ್ಪಡಿಸಿ ಕಳೆ ಬೆಳೆ ಉಳಿಕೆಗಳನ್ನು ಭೂಮಿಗೆ ಸೇರಿಸ್ತಕ್ಕಂಥದ್ದು. ಇದು ಭತ್ತದ ಗದ್ದಿನಲ್ಲಿ ಬಹಳ ಉತ್ತಮವಾದ ಒಂದು ಉಪಕರಣ ಅಂತ ನಮಗೆ ಮನಗಂಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಣಬೇಸದಲ್ಲೂ ಸಹ ಈ ಒಂದು ಉಪಕರಣ ಬಳಕೆ ಮಾಡಿದಾಗ ಈ ಮೊದಲನೇ ಹಂತದ ಎರಡನೇ ಹಂತದ ಉಳುಮೆಗಳನ್ನ ಏಕಕಾಲಕ್ಕೆ ಈ ರೋಟೋವೇಟರ್ನಿಂದ ಮಾಡಬಹುದು ಅಂತ ನಮಗೆ ಮನಗಂಡಿದೆ. ಅಂದ್ರೆ ಮುಖ್ಯವಾಗಿ ಇದು ಟ್ರ್ಯಾಕ್ಟರ್ ಸಹಾಯದಿಂದಲೇ ಆಗುತ್ತೆ, ಟ್ರ್ಯಾಕ್ಟರ್ನಿಂದನೇ ಸಾಧ್ಯ. ಯಾಕೆಂದ್ರೆ ಕಷ್ಟ ಆಗ ಇಲ್ಲ, ಎತ್ತಿನಿಂದ ಹೇಳತಕ್ಕಂಥದ್ದು ಇದೆ. ಆದ್ರೆ ಇಷ್ಟು ಸಮರ್ಪಕವಾಗಿ ಮಾಡೋದಿಲ್ಲ. ಇದು ಏನಂದ್ರೆ ತುಂಬಾ ಹಾರ್ಡ್ ಬ್ಲೇಡ್ ಇರ್ತದೆ ಹಿಂದ್ಗಡೆಗೆ, ಬಹಳ ಗಟ್ಟಿಯಾದ್ದು. ಆ ಬ್ಲೇಡಿನಿಂದ ಸಹಾಯದಿಂದ ಮಣ್ಣನ್ನು ಮೃದು ಮಾಡುತ್ತೆ, ಆಳವಾಗಿ ಉಳುಮೆನ ಮಾಡುತ್ತೆ, ಮತ್ತೆ ಬಿತ್ತಲಿಕ್ಕೆ ಭೂಮಿಯನ್ನು ಸಹ ಒಂದು ಮಟ್ಟವನ್ನು ಮಾಡತಕ್ಕಂತ ವ್ಯವಸ್ಥೆನೂ ಈ ಒಂದು ಉಪಕರಣಕ್ಕೆ ಇದೆ. ಇದು ಸ್ವಲ್ಪ ಕೊಂಡ್ಕೊಳ್ಳಕ್ಕೆ ಕಷ್ಟವಾಗುತ್ತೆ, ಅಂದ್ರೆ ಹೆಚ್ಚು ಬೆಲೆ ಅಂತರ ಇದರ ಒಂದು ನಮಗೆ ಗೊತ್ತಿರತಕ್ಕಂಥ ಬೆಲೆ 85,000-95,000 ರೂಪಾಯಿ ದೊಡ್ಡ ದೊಡ್ಡ ಕಂಪನಿಯವರು ಹೇಳ್ತಾರೆ. ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥವ್ರು ಸ್ವಲ್ಪ ಕಡಿಮೆಗೆ ಕೊಡ್ತಾರೆ, ಆದ್ರೆ ಇಷ್ಟು ಸಮರ್ಪಕವಾಗಿ ಅವು ಕೆಲಸ ಮಾಡಿದೆ. ಸಹಾಯಧನ ಏನಾದ್ರು ಇದಕ್ಕೂ ಎಲ್ಲ ಇದೆ, ಸಹಾಯಧನ ವ್ಯವಸ್ಥೆ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಇದೆ. ಇನ್ನ ಈ ಮಧ್ಯಂತರ ಬೇಸಾಯ ಮಾಡೋದು ಕೂಡ ಬಹಳ ಮುಖ್ಯವಾಗುತ್ತೆ. ಹೌದು, ಆ ಒಂದು ಉಪಕರಣಗಳು ಯಾವ್ಯಾವ ಅಂತ? ಈಗ ಮಧ್ಯಂತ ಉಪಕರಣದಲ್ಲಿ ಮೊದಲನೇದಾಗಿ ನಾವು ಕುರ್ಪಿ ಅಂತ ನೀವು ಯೂಸ್ ಮಾಡ್ತಾ ಇದ್ರಿ, ಅದರಿಂದ ಕುಡುಗೋಲ್ ರೀತಿ ಅದರಿಂದ ಕಾಲದ ಹರಣ ಹೋಗುತ್ತೆ, ನಮಗೆ ಮತ್ತೆ ಸಮರ್ಪಕವಾಗಿ ಕಳೆಯನ್ನು ತೆಗೆದು ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ವೀಡರ್ಸ್ ಅಂತ ಬಂದಿದ್ದೇವೆ. ಆ ಮುಂದ್ಗಡೆ ಬ್ಲೇಡ್ ಇರ್ತದೆ, ಹಿಂದ್ಗಡೆ ಒಂದು ಚಕ್ರ ಹಿಡ್ಕೊಂಡು ಸುಲಭವಾಗಿ ಒಬ್ಬ ರೈತ ಒಂದು ದಿನಕ್ಕೆ ಸುಮಾರು ಒಂದು ಕಾಲಕ್ಕೆ ಅಷ್ಟು ಕಳೆಯನ್ನು ತೆಗಿಬಹುದು. ಅದೇ ಒಂದು ಮನುಷ್ಯರದಾದ್ರೆ ಕುರುಪಿಯಿಂದಾದ್ರೆ ಸುಮಾರು 7-8 ಜನ ಒಂದು ಎಕರೆಗೆ ಬೇಕಾಗುತ್ತೆ. ಈ ಒಂದು ಸುಧಾರಿತ ಬ್ಲೇಡ್ ಅಥವಾ ಕುರ್ಪೆ ಬಹಳ ಉತ್ತಮವಾದಂತ ನಮ್ಮಲ್ಲಿ ಬಹಳ ಈಗ ಕೃಷಿ ಮೇಳದಲ್ಲಿ ಇದನ್ನ ಸಾಕಷ್ಟು ಮಾರಿದ್ವಿ, ಇದನ್ನ ಪ್ರದರ್ಶನ ಮಾಡಿದ್ದಾರೆ, ಮಾಡಿದ್ದು ಜೊತೆಗೆ ಮಾರಿದ್ದು ಸಹ ಮಾಡಿದ್ವಿ. ಇನ್ನ ರಾಗಿ ಬೆಳೆಯುವಂತ ಪ್ರದೇಶಕ್ಕೆ ಉಪಕರಣ ಅದರಲ್ಲಿ ಈಗ ಕುಂಟೆ ಅಂತ ನಾವ್ ಏನ್ ಹೇಳ್ತೇವೋ ಅದರಲ್ಲಿ ಬಾಗು ಕುಂಟೆ ಅಂತ ನಾವು ಬಳಕೆ ಮಾಡ್ತೀವಿ. ಮುಂದ್ಗಡೆ ಎರಡು ಹಲ್ಲುಗಳಿರುತ್ತೆ, ಹಿಂದ್ಗಡೆ ಒಂದು ಹಲ್ಲು ಇರ್ತದೆ. ಅವಾಗ ಏನಾಗುತ್ತೆ ಅಂದ್ರೆ ಬೆಳೆಯಲ್ಲಿ ಇರ್ತಕ್ಕಂಥ ಕಳೆಯನ್ನು ತೆಗೆದಾಗುತ್ತೆ, ಮತ್ತೆ ಎಲ್ಲೆಲ್ಲಿ ದಪ್ಪವಾಗಿ ರಾಗಿ ಬೆಳೆ ಬೆಳೆದಿರ್ತಾರ ಸಸಿಗಳಿರ್ತಾವ ಅದನ್ನ ಸಣ್ಣ ಮಾಡ್ಲಿಕ್ಕೂ ತೆಳುಮಾಡುವಾಗುತ್ತೆ. ಬಾಗು ಕುಂಟೆ ಅಂತ ಈಗೀಗ ನಮ್ಮಲ್ಲಿ ಇದೆ. ಇದು ಒಂದು ಸುಧಾರಿತ ಉಪಕರಣ ಅಂದ್ರೆ ಇದನ್ನ ಎತ್ತಿನ ಸಹಾಯದಿಂದ ಎತ್ತಿನ ಸಹಾಯದಿಂದ ಬಳಸಬಹುದು. ಇದನ್ನ ಬಿಟ್ಕೊಂಡ್ರೆ ಇನ್ನು ಕೆಸರು ಗದ್ದಿನಲ್ಲಿ ಕೋನ ವೀಡರ್ ಅಂತ ಬಹಳ ಒಂದು ಉಪಯುಕ್ತವಾದ. ಈಗ ಅದರ ಸುಮಾರು ಒಂದು ದಿನಕ್ಕೆ ಒಬ್ಬ ಮನುಷ್ಯ ಸುಮಾರು 1/2 ಎಕರೆಯಷ್ಟು ಕಳೆಯನ್ನು ತೆಗಿಬಹುದು. ಜೊತೆಗೆ ಮಣ್ಣನ್ನು ಮೃದು ಮಾಡುತ್ತೆ, ಅವಾಗ ಬೆಳೆ ಬೇರುಗಳು ಚೆನ್ನಾಗಿ ಭೂಮಿನಲ್ಲಿ ಬೆಳವಣಿಗೆ ಮಾಡಕ್ಕೆ ಅನುಕೂಲವಾಗುತ್ತೆ. ಆದರೆ ಇದು ಕಾಲದ ಒಂದು ಜಾಸ್ತಿ ತೆಗೆದುಕೊಳ್ಳೋದ್ರಿಂದ ಬಳಕೆ ಮಾಡೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ಪವರ್ ವೀಡರ್ ಅಂತ ಒಂದು ಬಂದಿದೆ ಭತ್ತದ ಗದ್ದೆಯಲ್ಲಿ ವಿಶೇಷವಾಗಿ. ಇದಕ್ಕೇನಾಗುತ್ತೆ ಅಂದ್ರೆ ಒಂದು 4-5 HP ಒಂದು ಎಂಜಿನ್ ಬೇಕಾಗುತ್ತೆ. ಪೆಟ್ರೋಲ್ ಎಂಜಿನ್ನಿಂದಿದೆ, ಡೀಸೆಲ್ ಎಂಜಿನ್ನಿಂದು ಸಹ ಮಾಡಬಹುದು. ಒಂದು ಸರಿಗೆ ಒಂದು ಏಕಕಾಲಕ್ಕೆ 2 ಸಾಲಿನ ಒಂದು ಹಂತರದಲ್ಲಿ ಕಳೆಯನ್ನು ತೆಗಿಬಹುದು. 1 ಗಂಟೆಗೆ ಸುಮಾರು 1/2 ಎಕರೆ ಪ್ರದೇಶವನ್ನು ಪವರ್ ವೀಡರ್ ಇಂದ ತೆಗಿಬಹುದು. ಆದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಇದಕ್ಕೆ ಕೃಷಿ ಇಲಾಖೆಯಲ್ಲಿ ಸಹಾಯಧನ ಕೊಡ್ತಕ್ಕಂಥ ವ್ಯವಸ್ಥೆ ನೀವು ಮಾಡಿದರೆ, ಆದರೆ ಈ ಒಂದು ಎಂಜಿನಿನ ಬೆಲೆ ಸುಮಾರು 45,000 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಇದು ಹೆಚ್ಚು ಬಳಕೆ ಆದರೆ ಇದು ಕಡಿಮೆ ಆದರೂ ಆಗಬಹುದು. ಮುಖ್ಯವಾಗಿ ತಾವು ಈಗ ಕೋನೋ ವೀಡರ್ ಅಂತ ಹೇಳಿದ್ರಿ, ಕೋನೋ ವೀಡರ್ ಅನ್ನ ಮನುಷ್ಯರೇ ಬಳಸಬಹುದು? ಮನುಷ್ಯರೇ ಬಳಸಬಹುದು. ಅಂದ್ರೆ ಎರಡು ಈ ಭತ್ತದ ಸಸಿಗಳ ಸಾಲಿನ ಮಧ್ಯದಲ್ಲಿ ಒಂದೇ ಸಾಲ ಒಂದಕ್ಕೆ ಹಿಂದಕ್ಕೆ ಆಡಿಸಬಹುದು. ಅದನ್ನ ಆಡಿಸಿ ಕಳೆಗಳನ್ನಲ್ಲೇ ಕೆಸನಲ್ಲಿ ಹುರುಗೋ ರೀತಿಯಲ್ಲಿ ಮಾಡಬಹುದು, ಮತ್ತೆ ಮಣ್ಣನ್ನು ಮೃದು ಮಾಡುತ್ತೆ. ಇವೆಲ್ಲ ಈ ಅಂತರ ಬೇಸಾಯದ ಒಂದು ಉದ್ದೇಶ ಏನಂದ್ರೆ ಬಿದ್ದಂತ ನೀರನ್ನ ಹಿಡಿದಿಟ್ಕೊಳ್ಳೋದು, ಮತ್ತೆ ಬೆಳೆ ಉಳಿಕೆ ಕಳೆಗಳನ್ನೆಲ್ಲ ತೆಗೆದಾಕೋದು. ಯಾಕಂದ್ರೆ ಆ ಕಳೆನೂ ಸಹ ನಮಗೆ ಈ ಬೆಳೆಗೆ ಒಂದು ಪ್ರತಿಸ್ಪರ್ಧಿ, ಬಿದ್ದಂತ ನೀರನ್ನ ಅವು ಹೀರ್ಕೊಳ್ತವೆ. ಅವನ್ನೆಲ್ಲ ತಡೆಗಟ್ಟಿಕೊಳ್ಳಿಕ್ಕೆ ಈ ಮಧ್ಯಂತರ ಬೇಸಾಯ ಉಪಕರಣಗಳು ಬಹಳ ಮುಖ್ಯವಾದ. ಮತ್ತೆ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ರೈತ ಬಾಂಧವರು ಏನಾದರೂ ಅದನ್ನ ನೋಡೋದಕ್ಕೆ ಬಂದ್ರೆ ನೀವು ಇವುಗಳನ್ನ ಸುಧಾರಿತ ಉಪಕರಣಗಳನ್ನು ತೋರಿಸುವಂತ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಇಂಜಿನಿಯರಿಂಗ್ ವಿಭಾಗ ಅಂತ ಒಂದು ಸೆಪರೇಟ್ ಆಗಿದೆ. ಅಲ್ಲಿ ಇವೆಲ್ಲ ನಾನೇನು ಹೇಳಿದ ಉಪಕರಣಗಳನ್ನ ಹೆಚ್ಚಿನ ಒಂದು ಭಾಗಗಳು ನಮ್ಮಲ್ಲಿ ಇದಾವೆ, ಅವನನ್ನು ಬಂದು ನೋಡಬಹುದು. ಮತ್ತೆ ಅವುಗಳನ್ನ ಹೊಲದಲ್ಲಿ ತೋರಿಸುವಂತ ವ್ಯವಸ್ಥೆ ಏನಾದ್ರು ವ್ಯವಸ್ಥೆ ಮಾಡಬೇಕಂದ್ರೆ ಒಂದು ಗುಂಪು ಬಂದ್ರೆ ಇಬ್ಬರೇ ಮಾಡಿದ್ರೆ ಬಂದ್ರೆ ಕಷ್ಟವಾಗುವುದು. ಒಂದು ಗುಂಪು ಬಂದ್ರೆ ತೋರಿಸಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಕೃಷಿ ಮೇಳದಲ್ಲೂ ಕೂಡ ಅದಕ್ಕೆ ವ್ಯವಸ್ಥೆ. ಕೃಷಿ ಮೇಳದಲ್ಲಿ ಬರೀ ಪ್ರಾತ್ಯಕ್ಷಿಕೆ ಒಂದೇ ಅಲ್ಲ, ಅವನ್ನ ಸರಿಯಾಗಿ ಬಳಕೆ ಮಾಡ್ತಕ್ಕಂಥದ್ದನ್ನು ಸಹ ನಾವು ತೋರಿಸ್ತೀವಿ. ಇವತ್ತು ಮುಖ್ಯವಾಗಿ ಸುಧಾರಿತ ಉಪಕರಣಗಳ ಅವಶ್ಯಕತೆ ಬಹಳ ಇದೆ, ಯಾಕೆಂದ್ರೆ ಕೂಲಿ ಕಾರ್ಮಿಕರ ಲಭ್ಯತೆ ಕಡಿಮೆ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನಾವು ಈ ಯಂತ್ರೋಪಕರಣಗಳನ್ನು ಬಳಸ್ಕೊಳ್ಳೋದ್ರಿಂದ ಕಡಿಮೆ ಕೂಲಿ ಕೆಲಸಗಾರನ್ನು ಬಳಸಿಕೊಂಡು ಹೆಚ್ಚು ಕೆಲಸವನ್ನ ಗುಣಮಟ್ಟದ ಕೆಲಸವನ್ನ ಮಾಡೋದಕ್ಕೆ ಅನುಕೂಲವಾಗುತ್ತೆ, ಜೊತೆಗೆ ಇಳುವರಿಯ ಪ್ರಮಾಣವನ್ನು ಸಹ ಹೆಚ್ಚು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಒಂದು ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ಡಾಕ್ಟರ್ ಈಶ್ವರಪ್ಪ ಅವರೇ, ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಬಳಕೆ ಕುರಿತು ಡಾ ಈಶ್ವರಪ್ಪ ಎಚ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳಿ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ. ಆನಂದವನದೋ